ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಚಿನ್ನವನ್ನು ಖರೀದಿಸುವಾಗ ಬಿಐಎಸ್ ಲೋಗೋ, ಶುದ್ಧತೆ ಮತ್ತು ಸೂಕ್ಷ್ಮತೆಯ ಚಿಹ್ನೆ ಹಾಗೂ 6 ಅಂಕಿಗಳ ಆಲ್ಫಾ ನ್ಯೂಮರಿಕ್ HUID ಕೋಡ್ ಅನ್ನು ಪರಿಶೀಲಿಸಿ. ಭಾರತೀಯ ಮಾನಕ ಬ್ಯೂರೋದಿಂದ ಜನಹಿತಕ್ಕಾಗಿ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೆಳಗರೆ ದೇವಸ್ತೂರು ಗಾಳಿಬೀಡು ಗ್ರಾಮ ಪಂಚಾಯತಿಗೆ ಒಳಪಡುವ ಗ್ರಾಮ, ಮಾಂದಲ್ಪಟ್ಟಿಗೆ ಹತ್ತಿರ ಇದೆ. ಇಲ್ಲಿನ ಕೊಕ್ಕೇರಾಡಿ ವಸಂತ ಅವರು ನಮ್ಮ ರೇಡಿಯೋ ಕೆಳಗರು. ಸಣ್ಣ ಹಿಡುವಳಿದಾರರು, ಕೆಲಸಗಳನ್ನ ಅವರು ಮತ್ತು ಅವರ ಪತ್ನಿ ಮಾಡಿಕೊಳ್ತಾ ಇರ್ತಾರೆ. ಬಿಡುವಿದ್ದಾಗ ಬೇರೆಯವ್ರ ತೋಟಕ್ಕೆ ಹೋಗಿ ದುಡಿತಾರೆ. ವಸಂತ ಅವರು ಬೆಂಗಳೂರಿನಲ್ಲಿ 10-20 ವರ್ಷಗಳ ಕಾಲ ಲಾರಿ ಚಾಲಕರಾಗಿದ್ರು ಅಂತ ಅನ್ಕೊಂಡು ಹೇಳಿದರು. ಅವರು ಬೆಳೆದು ಬಂದಿದ್ದು ಮತ್ತು ಅವರು ಈಗ ಕೆಲಸ ಮಾಡ್ತಾರದನ್ನ ಇವತ್ತು ಪರಿಚಯಿಸ್ತಾ ಇದೀವಿ. ವಸಂತ ಅವರೇ, ನೀವೇನು ಓದಿದ್ದು? ನಾನು 9ನೇ ತರಗತಿ ಓದಿದ್ದೀನಿ. 9ನೇ ತರಗತಿ ಓದಿ ವೆಲ್ಲಿಂಗ್ಟನ್ ಬ್ಯಾರಿಸಿಗೆ ಆರ್ಮಿ ಸೆಲೆಕ್ಟ್ ಆಗಿ ಹೋಗಿದ್ದೆ. ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದೆ. ವಾಪಸ್ ಬಂದು ತಿರ್ಗಾ ಬೆಂಗಳೂರಿಗೆ ಹೋದೆ. ಬೆಂಗಳೂರು ಹೋಗಿ ಲಾರಿ ಟ್ರೈನಿಂಗ್ ತಗೊಂಡು ನಾನು ಮತ್ತೆ ಡ್ರೈವರ್ ಆದೆ. ಡ್ರೈವರ್ ಆಗಿ ಒಂದು 22 ವರ್ಷ ಗಾಡಿ ಓಡಿಸಿದ್ದೆ. ನಂತರ ನನ್ನ ಪತ್ನಿ ತೀರಿಕೊಂಡ್ರು. ಹಾಗೆ ನನ್ನ ಸ್ವಂತ ಊರಿಗೆ ಬಂದು ನಾನು ಕೊಡಗಿನಲ್ಲಿ ದೇವಸ್ತೂರು ಗ್ರಾಮದಲ್ಲಿ ಹಾಲಿಯಾಗಿ ಒಳೆದು ತೋಟಗಳನ್ನು ಮಾಡಿಕೊಂಡು ನಮ್ಮ ಪತ್ನಿ ತೀರೋದ ಮೇಲೆ ಎರಡನೇ ಪತ್ನಿಯನ್ನು ನಾನು ಉಪ್ಪಿನ ಅಂಗಡಿಯಿಂದ ಮದುವೆ ಆದೆ. ಮದುವೆಯಾಗಿ ಈಗ ನನಗೊಂದು ಮಗ ಇದ್ದಾನೆ. ಮೊದಲನೇತಿಗೆ ಒಬ್ಬನು ಮಗ ಇದ್ದಾನೆ. ಅವರೆಲ್ಲ ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ಈಗ ನಾನು ಒಬ್ಬ ರೈತ ಆಗಿ ಇಲ್ಲಿ ಕೃಷಿ ಇದ್ದೇನೆ. ಮತ್ತೆ ನಮ್ಮಲ್ಲಿ 2018ರಲ್ಲಿ ಬೆಡ್ ಆಗಿ ಇದರಿಂದ ಗದ್ದೆ ಇಲ್ಲ. ನಮಗೆ ಭಾರಿ ಹಣ ಬೇಕು, ಖರ್ಚು ಮಾಡಬೇಕು. ಮತ್ತೆ ಈಗ ತರಕಾರಿ ಬೆಳಿತೇನೆ, ಕಾಫಿ ತೋಟ, ಬಾಳೆ ಮತ್ತೆ ಬಟ್ರು ಬಟ್ರು ಇದೆಲ್ಲ ಬೆಳಿತೇನೆ. ಪಪ್ಪಾಯಿ ಬೆಳಿತೇನೆ, ಮರಗೆಲಸು ಬೆಳಿತೇನೆ, ತರಕಾರಿಯನ್ನು ಪೂರ್ತಿ ಬೆಳಿತೇನೆ. ನಾನು ಒಬ್ಬ ಕೃಷಿಕ. ಆದರೆ ಕೂಲಿ ಕೆಲಸವೂ ಹೋಗ್ತೀನಿ, ನನ್ನ ಸ್ವಂತ ಕೆಲಸವನ್ನು ಮಾಡ್ಕೊಳ್ತೀನಿ. ಯಾರು ಕರೆದರೂ ಕೂಲಿ ಹೋಗ್ಲಿಕ್ಕೂ ರೆಡಿ ಇದ್ದೇನೆ. ನನಗೀಗ 63 ವರ್ಷ. ಒಂದು ಆಲ್ಟ್ರಾ ಆಪರೇಷನ್ ಎಲ್ಲ ಆಯ್ತು. ಅದಾದ್ಮೇಲೆ ಈಗ ನನಗೆ ನಾ ಆರೋಗ್ಯಕ್ಕೆ ತೊಂದರೆ ಇಲ್ಲ, ಚೆನ್ನಾಗಿದ್ದೇನೆ. ಇದೇ ತರ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ. ನಿಮ್ದು 4 ಎಕರೆ ತೋಟ ಇದೆ, ಅದರಲ್ಲಿ ಗದ್ದೆನೂ ಸೇರ್ಕೊಳ್ಳುತ್ತಲ್ವಾ? ಇಲ್ಲ, ಜಾಗ ಬೇರೆ, ಗದ್ದೆ ಬೇರೆ. ಗದ್ದೆ ಜಾಸ್ತಿ ಬರೋದಿಲ್ಲ, ಸ್ವಲ್ಪ ಬರ್ತದೆ. 4 ಎಕರೆ 80 ಸೆಂಟ್ ಜಾಗ ನಂದು ಕಾಫಿ ತೋಟ ಇದೆ. ಹೇಳಿ, ನಿಮ್ ತಂದೆಯವರಿಂದ ಬಂದಿದ್ದ ಅಥವಾ ಹೇಗೆ? ನಮ್ಮ ತಂದೆ ಅಂದ್ರೆ ನಮ್ಮ ಅಜ್ಜಿ ಆಸ್ತಿ ಇದು. ನಮ್ಮ ತಂದೆ ತಂದೆ ಬಂದು ಇಲ್ಲಿ ಆಸ್ತಿಗೆ ನಿಂತಿರೋದು, ಅದು ನಮ್ಮ ಅಜ್ಜಿ ಆಸ್ತಿ. ಹಾಗೆ ನಮ್ಮ ತಂದೆ ಹೆಸರು ಕುಕ್ಕಿರ ದೇವಯ್ಯ ಅಂತೇಳಿ. ಆರ್ಮಿಗೆ ಹೋಗಿದ್ದೆ ಅಂತ ಹೇಳಿದ್ರೆ ಎಷ್ಟು ವರ್ಷ ಕೆಲಸ ಮಾಡಿದ್ರೆ? ಆರ್ಮಿಯಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ ಸರ್, ಚಿಬ್ಬು ಇತ್ತು ಮೈಯಲ್ಲಿ, 4 ದಿವಸ ಇದ್ದೆ, ಸೆಲೆಕ್ಟ್ ಆಗಿಲ್ಲ ವಾಪಸ್ ಬಂದ್ಬಿಟ್ಟೆ. ಸೇನೆಗೆ ಆಯ್ಕೆ ಆಗ್ಲಿಲ್ಲ, ಹಾಗಾಗಿ ಬೆಂಗಳೂರಿಗೆ ಹೋಗ್ಬಿಟ್ರ? ಹೌದು ಸರ್, ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ 1-2 ವರ್ಷ ಡ್ರೈವರ್ ಕೆಲಸ ಮಾಡಿದೆ. ಅಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಮಾಡ್ತಾ ದುಡಿಮೆ ಮಾಡಿರ್ಬೇಕು, ಹಣ ಉಳಿಸಿರ್ಬೇಕಲ್ವಾ? ಹಣ ಸ್ವಲ್ಪ ಉಳಿಸಿದೆ ಸರ್, ಪತ್ನಿ ತೀರೋದ ಮೇಲೆ ಅದೆಲ್ಲ ದುಡ್ಡು ಹಾಗೆ ಆಯ್ತು. ಹಾಗೆ ಇಲ್ಲಿ ಬಂದು ಒಂದು ಚಿಕ್ಕದಾಗಿ ಒಂದು ಮನೆ ಕಟ್ಟಿದ್ದೆ, ಮನೆ ಕಟ್ಟಿ ಮಗನಿಗೆ ಮದುವೆ ಮಾಡಿದೆ, ಹಿರಿ ಮಗನಿಗೆ. ಆಮೇಲೆ ಹೀಗೇನೆ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದೀವಿ. ಬೆಂಗಳೂರು ಬಿಟ್ಟು ಬರೋದು ಕಡಿಮೆನೆ, ಅಲ್ಲೇ ದುಡಿಮೆ ಚೆನ್ನಾಗಿ ಆಗುತ್ತೆ ಅಂತ ಅನ್ಕೊಂಡು ಹೇಳ್ಕೊಂಡು ಇನ್ನು ಏನೆಲ್ಲ ಕೆಲಸಗಳಿಗೆ ಕೈ ಹಾಕೋದಿದೆ, ಯಾಕೆ ಬೆಂಗಳೂರು ಬಿಟ್ಟು ಬಂದ್ರಿ? ನಮ್ಮ ಪತ್ನಿ ತೀರೋದ ಮೇಲೆ ಸರ್ ಕಷ್ಟ ಆಯ್ತು, ಇಲ್ಲಿ ಬಂದ ಮೇಲೆ ಇನ್ನು ನಮ್ಮ ಜಮೀನು ಹಾಳಾಗ್ತದಲ್ಮ, ಅದಕ್ಕಾಗಿ ನಾನು ಜಮೀನು ಇಲ್ಲಿ ಮಾಡ್ಕೊಂಡು ಇಲ್ಲೇ ಇರುವಂತ ಒಂದು ತೀರ್ಮಾನ ತಗೊಂಡೆ. ಬಂದಾಗ ಹೇಗಿತ್ತು, ಆಮೇಲೆ ಯಾವಾಗ ಬಂದ್ರಿ ಇಲ್ಲಿಗೆ ಸಂಪೂರ್ಣವಾಗಿ ಕೃಷಿಕರಾಗ್ಲಿಕ್ಕೆ ನೀವು? ನಾನು ಕೃಷಿಕನಾಗಿದ್ದರೆ 20 ವರ್ಷದ ಹಿಂದಿಗಡೆ ಬಂದು ತೋಟ ಎಲ್ಲ ಮಾಡಿ ನಾನೇ ದುಡಿದು ಸ್ವಲ್ಪ ತೋಟ ಎಲ್ಲ ಮಾಡಿದೆ. ತೋಟ ಮಾಡಿ ಮತ್ತೆ 2ನೇ ಮದುವೆ ಆದ ಮೇಲೆ ನಮ್ಮ 2ನೇ ಪತ್ನಿ ಬಂದ ಮೇಲೆ ನಾವು ಇನ್ನು ಸ್ವಲ್ಪ ಇಂಪ್ರೂವ್ ಆದ. ಈಗ ಅವರು ಕೃಷಿಕರು, ನನಗಿನ್ ಜಾಸ್ತಿ ದುಡಿಮೆ ಅವರೇ ಮಾಡ್ತಾರೆ. ನನಗೆ ಸ್ವಲ್ಪ ಏನಾದರೂ ಹುಷಾರಿಲ್ಲ ಅಂದ್ರೆ ನನ್ನ ನೀವು ಬರಬೇಡಿ ನಾನೇ ಮಾಡ್ತೀನಿ ಅಂತೇಳಿ ಅವರೇ ಮಾಡ್ತಾರೆ. ನೋಡ್ತಾ ಇದ್ವಿ ನಿಮ್ಮ ಮನೆಯ ಮುಂದೆ ನೀವು ತರಕಾರಿಗಳನ್ನ ಬೆಳೆದದ್ದು, ಪ್ರತಿ ವರ್ಷನೂ ತರಕಾರಿ ಬೆಳ್ಕೊಂತೀರಾ? ಹೌದು ಸರ್, ಪ್ರತಿ ವರ್ಷ ಮಾಡ್ತೀನಿ ಸರ್. ನಾನು ಸಾಧಾರಣ ಬಂದ ಒಂದು ವರ್ಷ ಮಾತ್ರ ಮಾಡ್ಲಿಲ್ಲ, ಪ್ರತಿ ತರಕಾರಿ ಮಾಡ್ತೀನಿ. ಮೂಲಂಗಿ, ನೂಕೋಲು, ಮೊಟ್ಟೆ ಗೋಸು, ಆಮೇಲೆ ಸೋರೆಕಾಯಿ, ಮರಗೆಲ್ಸು, ಅವರೆ, ಬದನೆ ಹಾಕಿದ್ದೀನಿ, ಪ್ರತಿ ಒಂದು ಮಾಡ್ತೀನಿ ನಾನು. ಇನ್ನು ಯಾವ ತರಕಾರಿ ಇಲ್ಲ ಅಂತಿಲ್ಲ, ಪ್ರತಿ ಒಂದು ತರಕಾರಿ ಬೆಳಿತೇನೆ. ಮುಂಗಾರಿ ಮಳೆ ಆದ ಬಳಿಕ ಶುರು ಮಾಡ್ಕೊಳ್ತೀರಲ್ವಾ? ಮುಂಗಾರು ಕಡಿಮೆ ಆದ್ಮೇಲೆ ಸರ್, ಸಾಧಾರಣ ಅಂದ್ರೆ ಸೆಪ್ಟೆಂಬರ್ ಲಾಸ್ಟ್ ವೀಕ್ ಅಲ್ಲಿ ನಾನು ತರಕಾರಿ ಬೀಜ ಹಾಕ್ತೀನಿ. ಮತ್ತೆ ಬೇರೆ ಕಡೆಯಿಂದ ಬೀಜ ತರಲ್ಲ, ನಾನು ಮಾಡಿದ ಬೀಜನೇ ನಾನು ಕೃಷಿ ಮಾಡೋದು. ಈಗ ನೋಡಿ, ಎಲ್ಲ ಒಂದೊಂದು ಬೀಜ ಬಿಟ್ಟಿದ್ದೀನಿ. ಆ ಕೃಷಿಯಲ್ಲಿ ಸಂಪೂರ್ಣ ನನಗೆ ಗೊತ್ತಾಗಿದೆ, ಅದು ನಾವು ಮಾಡಿದ ಕೃಷಿಯಲ್ಲಿ ಮಾತ್ರ ಅದು ಬರೋದು. ಬೇರೆ ಅಂಗಡಿಯಿಂದ ತಂದು ಹಾಕಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಈಗ ಮೂಲಂಗಿ, ಮೂಲಂಗಿ, ಸಾಸಿವೆ ಎಲ್ಲ ಬೀಜ ನಾನು ಮಾಡಿ ಅದನ್ನ ಚೆನ್ನಾಗಿ ಒಣಗಿಸಿ ಅದಕ್ಕೆ ಗೆಮಿಷನ್ ಡಿಡಿಟ್ ಪೌಡರ್ ಅಂತ ಹೇಳ್ತಾರೆ ಮೊದಲು, ಅದನ್ನು ಹಾಕಿ ನಾನು ಒಂದು ಪ್ಲಾಸ್ಟಿಕ್ ಬಾಟ್ಲಿಯಲ್ಲಿ ಹಾಕಿ ಇಟ್ಟಿರ್ತೀನಿ. ಯಾವ ಟೈಮಲ್ಲಿ ಬಿತ್ತನೆ ಮಾಡಬೇಕು ಆ ಟೈಮಲ್ಲಿ ಬಿತ್ತನೆ ಮಾಡ್ತೇನೆ. ಕೆಲವೊಬ್ರು ಬೂದಿ ಇಟ್ಟರೆ ಸಾಕು, ಬೂದಿ ಜೊತೆಗೆ ಬೀಜಗಳು ಹಾಳಾಗುವುದಿಲ್ಲ ಅಂತ ಅನ್ಕೊಂಡು ಹೇಳುತ್ತಿದ್ದೆ, ಯಾವ ರಾಸಾಯನಿಕಗಳು ಬೇಡ ಅನ್ಕೊಂಡು ಮಾತಾಡುತ್ತಿದ್ದೆ, ನೀವು ಹಾಗೆ ಮಾಡೋದಿಲ್ವಾ? ನಾನು ಮಾಡೋದಿಲ್ಲ ಸರ್, ನಾನು ಬೇರೆ ಡಿಡಿಟ್ ಪೌಡರ್ ಹಾಕ್ಬಿಟ್ಟು ಡಬ್ಬಲ್ಲಿ ಇರ್ತೀನಿ. ಕೆಲವರು ನಮ್ಮಲ್ಲಿ ಮಾಡ್ತಾರೆ, ಬೂದಿ ಕಲಸಿಬಿಟ್ಟು ಅದನ್ನು ಒಣಗಿಸಿ ಒಂದು ಡಬ್ಬಕ್ಕೆ ಹಾಕಿಡ್ತಾರೆ, ಅದು ಉಳಿಯೋದಿಲ್ಲ. ನನ್ನ ಅನುಭವ, ನಾನು ಅದೇ ಮಾಡ್ತಿರೋದು. ಈಗ ನೋಡಿ ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ, ನಂದು ಅದೇ ಪದ್ಧತಿ. ಎಲ್ಲ ಗಮಿಷನ್ ಹಾಕೋದು, ಡಬ್ಬಕ್ಕೆ ಹಾಕಿ ಇಟ್ಬಿಡೋದು, 2 ವರ್ಷ ಇಟ್ಟರು ಏನೂ ಆಗೋದಿಲ್ಲ, ಮತ್ತೆ ಮೊಳಕೆ ಬರುತ್ತವೆ, ಮೊಳಕೆ ಬರ್ತದೆ, ಏನು ತೊಂದರೆ ಇಲ್ಲ. ಈಗ ಗಡ್ಡೆಕೋಸು, ಹೂಕೋಸು, ಮೆಣಸಿನಕಾಯಿ ಆ ಬೀಜಗಳನ್ನು ಮಾಡ್ಕೊಂತೀರಾ? ಮೆಣಸಿನಕಾಯಿ ಬೀಜ ಮಾಡ್ತೀನಿ, ಬದನೆ ಬೀಜ ಮಾಡ್ತೀನಿ, ಮತ್ತೆ ಮೂಲಂಗಿ ಬೀಜ ಮಾಡ್ತೀನಿ, ಮತ್ತೆ ನೂಕೋಲು ಒಂದು ಬೀಜ ಮಾಡಿಲ್ಲ ಸರ್, ನಾನು ಅವರೇ ಬಿತ್ತನೆ ಮಾಡ್ತೀನಿ. ಒಂದು 200 ಬೀಜ ಹಾಕಿದ್ದೀನಿ. ಈ ತರಕಾರಿಗಳಿಗೆಲ್ಲ ಒಳ್ಳೆ ಸಗಣಿ ಗೊಬ್ಬರ ಹಾಕ್ತಿರ್ಬೇಕು ನೀವಲ್ವಾ? ಹೌದು ಸರ್, ಜಾಸ್ತಿ ರಾಸಾಯನಿಕ ಗೊಬ್ಬರ ನಾನು ಕೊಡೋದಿಲ್ಲ, ದನದ ಗೊಬ್ಬರ ಇದೆ, ದನದ ಗೊಬ್ಬರಲ್ಲೇ ನಾನು ಜಾಸ್ತಿ ಬೆಳೆ ಬೆಳೆಯೋದು. ಬೇವಸ್ತೂರು ಸುತ್ತಮುತ್ತ ಆನೆಗಳು ಎಂದಾದ್ರೂ ಬಂದಿದ್ವಾ ಅಥವಾ ಆನೆಗಳು ತೊಂದರೆ ಇದೆಯಾ ಹೇಗೆ? ಇಲ್ಲ ಸರ್, ಆನೆಗಳು ಇಲ್ಲ ಸರ್, ಆನೆಗಳಿಲ್ಲ, ಬರ್ತವೆ ಮಾಂದ್ಲಪಟ್ಟಿ ರೋಡಲ್ಲಿ ಬಂದು ಹೋಗ್ತವೆ, ಹುಲಿ ಇವೆಲ್ಲ ಬಂದು ಹೋಗ್ತವೆ. ಹೀಗಾಗಿ ಒಂದು ತಿಂಗಳಿಂದ ನಮ್ಮ ಅಣ್ಣನ ಮಗನೊಂದು ದನ ಹುಲಿ ಹಿಡಿದ್ಬಿಡ್ತು, ಮಾಂದ್ಲಪಟ್ಟಿಗೆ ಹೊಡೆದಿದ್ರು. ಅಲ್ಲಿ ದನಗಳು ಬೇಕಾದಷ್ಟು ಬೆಳೆಸಿದ್ದಾರೆ, ಇಲ್ಲಿಂದ ಕೆಲವರು ಸಾಕ್ಲಿಕ್ಕೆ ಆಗದೆ ತೌಣಗೆ ಅಲ್ಲಿ ಬಿಡ್ತಾರೆ. ನಾವು ಆ ಥರ ಎಲ್ಲ ಬಿಡೋದಿಲ್ಲ, ಸೊಪ್ಪು ಹಾಕ್ತೀನಿ, ಅದು ಇದು ತಂದು ಹಾಕಿ ಹುಲ್ಲು ಹಾಕಿ ಚೆನ್ನಾಗಿ ಸಾಕ್ತೀನಿ. ಆನೆಗಳದ್ದು ತೊಂದರೆ ಇಲ್ಲ, ಕೋತಿಗಳು, ಹಂದಿಗಳು? ಕೋತಿ ಇಲ್ಲ ಸರ್, ನವಿಲು, ಹಂದಿಗಳು, ಅವೊಂದು ಸ್ವಲ್ಪ ಕಾಟ ಜಾಸ್ತಿ ಇದೆ. ಮತ್ತೆ ಕೋತಿಗಳು ಏನು ತೊಂದರೆ ಇಲ್ಲ, ಕೋತಿಗಳು ಅಂತ ಹೇಳಿದ್ರೆ ಇವಾಗ ಯಾಲಕ್ಕಿ ತೋಟ ಇಲ್ಲ, ಮೊದಲು ಯಾಲಕ್ಕಿ ತೋಟ ಇರೋ ಯಾಲಕ್ಕಿ ಗಿಡ ಸುಲಿದು ಅದರ ಚಿರಿ ಬರ್ತದಲ್ಲ ಅದನ್ನು ತಿಂದು ಬಿಡ್ತಿದ್ದು, ಇವಾಗ ಅದಿಲ್ಲ, ಯಾಲಕ್ಕಿ ತೋಟ ಕಡಿಮೆ ಅಲ್ವಾ. ಕಳೆ ಕೊಚ್ಚೋ ಯಂತ್ರವನ್ನ ಯಾವಾಗ ತೆಗೆದುಕೊಂಡ್ರಿ ನಿಮ್ಮ ತೋಟದಲ್ಲಿ ಕಳೆ ಹೊಡಿಲಿಕ್ಕೆ? ತಾವು 1 ವರ್ಷ ಆಯ್ತಾ. ಈಗ ಸಣ್ಣ ಹಿಡುವಳಿ ನಿಮ್ದು, 4 ಎಕರೆ 80 ಸೆಂಟ್ಸ್ ಅಂತ ಹೇಳ್ತಾ ಇದ್ರಿ ಅಲ್ಲ, ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ಬಳಕೆ ಆಗುತ್ತೆ. ಇನ್ನು ಬಾಡಿಗೆಗೂ ಕೆಲವೊಬ್ರು ಉಪಯೋಗಿಸ್ಕೊಳ್ಳೋರು ಇದಾರೆ, ನೀವು ಬಾಡಿಗೆ ಎಲ್ಲ ಕೊಟ್ರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ, ನನಗೆ ಇದು ತುಂಬಾ ಕೋಚಿಕೊಂಡು ಹೊಡಿಲಿಕ್ಕೆಲ್ಲ ಆಪರೇಷನ್ ಆದ್ಮೇಲೆ ಭಾರಿ ಕಷ್ಟ ಅದು. ಅದಕ್ಕೆ ನಮ್ಮ ಅಕ್ಕನ ಮಗ ಇದ್ದಾನೆ, ಅವನು ಬರ್ಲಿಕ್ಕೆ ಹೇಳ್ತೀನಿ, ಸೇರ್ಕೊಂಡು ಏನಾದ್ರು ಮಾಡಿಕೊಂಡು. ಅವನಿಗೆ ಒಬ್ಬನಿಗೆ ಬಿಟ್ಟರೆ ಬೇರೆಯವರಿಗೆ ಕೊಡೋದಿಲ್ಲ ನಾನು. ಸಬ್ಸಿಡಿಯಲ್ಲಿ ಸಿಗ್ತಾ ಹೇಗೆ? ಸಬ್ಸಿಡಿ ಸರ್, ಕೃಷಿ ಇಲಾಖೆಯಿಂದ. ಎಷ್ಟು ಬಿದ್ದಂಗಾಯ್ತು? ಎಲ್ಲ ಒಂದು 20,000 ಆಯ್ತು. ಉಪಯೋಗ ಆಗುತ್ತಾ ಕೈಯಿಂದ ಕಳೆ ಹೊಡಿಯೋದಕ್ಕೂ ಮಿಷಿನ್ ಬಳಸ್ಕೊಂಡು ಕಳೆ ಕೊಂಡ್ರೆ ಅಂದ್ರೆ ದಬ್ಬೆ ಕಚ್ಚಡಕ್ಕಿಂತ ಒಳ್ಳೇದು. ನಾವು ಜನ ಕರ್ಕೊಂಡು ಮಾಡಿದ್ರೆ ಕೆಲಸನೂ ಸರಿ ಇಲ್ಲ, ನಾವು ಮಾಡೋದ್ರಿಂದ ನಮಗೆ ಒಂದು ಸಂತೋಷ. ಕೆಲಸದವರು ಬಂದ್ರೆ 3 ದಿವಸ 6 ದಿವಸ ಮಾಡ್ತಾರೆ, ನಾವು ಹಾಗಿಲ್ಲ, 1 ವಾರ ಆದರೂ ಸರಿ ಅದು ನೀಟ್ ಆಗ್ಬೇಕು ಕೆಲಸ. ನಾವು ಯಾವ ಕೆಲಸಕ್ಕೆ ಹೋದ್ರೂ ಅಷ್ಟೇ, ನಮ್ಮದಂತಲ್ಲ, ನಾನು ಕೂಲಿ ಕೆಲಸಕ್ಕೆ ಹೋದ್ರೂ ಸಮೇತ ನನಗೆ ಕ್ಲೀನ್ ಆಗಿರ್ಬೇಕು ಕೆಲಸ. ತೋಟದಲ್ಲಿ ಸಾರ್ಬಾಳೆ ಇದೆ ಮತ್ತು ಹೂ ಬಾಳೆನೂ ಇದೆ, ಪಪ್ಪಾಯ ಅದ್ರ ಬಗ್ಗೆ ಹೇಳಿ. ಸುಮಾರಿದೆ ನನಗೆ ಪಪ್ಪಾಯಿ ಗಿಡ, ಮತ್ತೆ ನಾನು ಪಪ್ಪಾಯಿ ಕೆಲವರಿಗೂ ನೆಂಟರಿಷ್ಟರು ಸಂಬಂಧಿಕರು ಯಾರು ಬಂದರೂ ಸಮೇತ ಫ್ರೆಂಡ್ಸ್ಗಳು ಬಂದರೂ ಅವರಿಗೂ ಕೊಡ್ತೀನಿ. ಮತ್ತೆ ಕೆಲವು ಸರಿ ಅಂಗಡಿಗೆ ತಗೊಂಡೋಗಿ ಕೊಡ್ತೀನಿ ಮಾರಾಟಕ್ಕೆ, 20 ರೂಪಾಯಿ 30 ರೂಪಾಯಿ ಸಿಗ್ತದೆ ರೇಟ್ ಇದ್ದ ಟೈಮಲ್ಲಿ. ಸಾರು ಬಾಳೆಗೆ ಪ್ರಿಯದರ್ಶಿನಿ ಹೋಟ್ಲ್ ಅಂತೇಳಿದೆ, ಅದರಲ್ಲಿ ನಾನು ತಿಂಗಳಿಗೆ 1 ಗೊನೆ 2 ಗೊನೆ ತಗೊಂಡೋಗಿ ಅಲ್ಲಿ ಕೊಡ್ತೀನಿ. ಹೂ ಬಾಳೆ ಹಾಗೆ ಮಡಿಕೇರಿಲಿ ಎಬಿ ಸ್ಕೂಲ್ ಅಂತೇಳಿದೆ, ಅಲ್ಲಿ ಒಬ್ರು ಸೂರ್ಯಮನ್ ಅಂತ ಒಬ್ರು ಅಂಗಡಿ ಇಟ್ಟಿದ್ದಾರೆ, ಅವರ ಅಂಗಡಿಗೆ ತಗೊಂಡೋಗಿ ಕೊಡ್ತೀನಿ. ನನಗೆ 15 ರೂಪಾಯಿ 20 ರೂಪಾಯಿ ಹಾಕಿ ಕೊಡ್ತಾರೆ ಅವರು. ಹಾಗೆ ಅಷ್ಟೇ ಕೃಷಿಯಲ್ಲಿ ಬೆಳೆದೇನೆ ಸರ್. ನನ್ನ ಮಿತವಾಗಿ ಗಳಿಕೆ ಮಾಡ್ಕೊಂತ ಕೈ ತುಂಬಾ ಕೆಲಸ ಮಾಡ್ಕೊಂತ ಹೋಗ್ತದ್ರಿ, ಎಷ್ಟು ಸಾಧ್ಯ ಆಗುತ್ತಷ್ಟು ನಿಮ್ಮ ತೋಟದ ಅಭಿವೃದ್ಧಿಯನ್ನು ಮಾಡ್ಕೊಂತ ಹೋಗ್ತದ್ರಿ. ರೋಬಸ್ಟ್ ಇದೆ, ಅರಬಿಕನ್ನು ಹಾಕೊಂಡಿದ್ದೀರಾ? ಅರಬಿ ಮಧ್ಯ ಸರ್, ಅರಬಿ ಕಡಿಮೆ ನನಗೆ. ಈ ವರ್ಷ ಬೀಜ ಹಾಕಿದೀನಿ, ಇನ್ನು ಅರಬಿ ಮಧ್ಯ ಮಧ್ಯ ಹಾಕ್ಬೇಕು. ನಾನು ಹೊಸದಾಗಿ ತೋಟ ಮಾಡೋದ್ರಿಂದ ಇನ್ನು ಮುಂದೆ ಕೃಷಿ ಮಾಡ್ಬೇಕು. ಸಂಬಳ ಕೊಟ್ಟು ಅಂತೂ ನಾನು ಮಾಡಿಸೋದಿಲ್ಲ, ನಾವೇ ಗಂಡ ಹೆಂಡತಿ ಬೆಳೆ ದುಡಿತೀವಿ, ನಮ್ಮ ಕೈಲಾದ ಕೆಲಸ. ಹಾಗೆ ಈಗ ಬಾಳೆ, ಪಪ್ಪಾಯ, ಕಾಫಿ, ಒಳಗಡೆ ಬಟರ್ ಫ್ರೂಟ್, ಪಣಪುಳಿ ಅದನ್ನೆಲ್ಲ ಹಾಕೊಂಡಿದ್ದೀರಿ, ಅದಕ್ಕೆಲ್ಲ ಸಗಣಿ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಎರಡನ್ನು ಕೊಡ್ತೀರಾ ಹೇಗೆ? ಇಲ್ಲ ಸರ್, ನಾನು ಪಪ್ಪಾಯಿಗೆಲ್ಲ ರಾಸಾಯನಿಕ ಗೊಬ್ಬರ ಸ್ವಲ್ಪ ಸ್ವಲ್ಪ ಹಾಕ್ತೀನಿ, ಮತ್ತೆ ಪಣಪುಳಿ ಗಿಡಕ್ಕೆಲ್ಲ ಹಾಕೋದಿಲ್ಲ. ಕಾಫಿಗೆ ಗೊಬ್ಬರ ಹಾಕುವಾಗ ಅದರ ಪಾಡಿಗೆ ಅದು ಬೆಳ್ಕೊಳ್ತದಲ್ವಾ. ಪಣಪುಳಿ ಗಿಡ ನನಗೊಂದು 100 ಗಿಡ ಮೇಲೆ ಇದೆ, ಅಂದ್ರೆ ಫಸಲಿಗೆ ಬರೋದು 1-2 ಗಿಡ ಇದೆ ಅಷ್ಟೇ, ಬಾಕಿಯೆಲ್ಲ ಸಣ್ಣ ಗಿಡಗಳು. ಅಂದ್ರೆ ನಾನು ಕಡಿಯೋದ್ರ, ನಮ್ಮ ಹೆಂಗಸರು ಹೇಳ್ತಾರೆ ಅದನ್ನ ಕಡಿದು ಬಿಡುವ ಬೇಡ ತೋಟಕ್ಕೆ ಹಾಳು ಅಂತೇಳಿ, ನಾನು ಹೇಳೋದು ಬೇಡ ಮಕ್ಕಳ ಕಾಲಕ್ಕೆ ಇರಲಿ ಬೇಕಾಗ್ತದೆ ಅಂತೇಳಿ. ಅದಂದ್ರೆ ಒಳ್ಳೆ ರೇಟ್ ಇದೆ ಸರ್ ಅದಕ್ಕೆ, ಹಾಗೆ ಬೇಕಾಗ್ತದೆ ಮಕ್ಕಳ ಕಾಲಕ್ಕೆ. ಈಗ ನಮಗೆ ಬೇಡ, ನಾನು ಬೈತೀನಿ ಅವಳಿಗೆ ಕಡಿಬೇಡ ಅಂತೇಳಿ. ಹಾಗೆ ಬಾಳೆ ಚೆನ್ನಾಗಿದೆ ನೋಡಿದ್ವಿ, ಅಲ್ಲಲ್ಲಿ ನೀವು ಹಾಕೊಂಡಿರೋದು. ಬಾಳೆಯಿಂದ ಆ ಕಡೆ ಸೇತುವೆ ಇದೆ ಸರ್, ಸೇತುವೆಯಿಂದ ಆ ಕಡೆ ನಾನು ಸ್ವಲ್ಪ ಸಾರು ಬಾಳೆ, ಹೂ ಬಾಳೆ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿದೆ ಅಲ್ಲಿ, ಬಾಳೆ ಜಾಸ್ತಿ ಅಲ್ಲಿ. ಕೆಲವರು ದೇವರಿಗೆಲ್ಲ ಕಡಿಬೇಕಂದ್ರೆ ನನ್ನ ಹತ್ರ ಬಂದು ಕೇಳ್ತಾರೆ ಬಾಳೆಗೊನೆ ಕೊಡು. ಪ್ರತಿಯೊಬ್ಬರು ಅಷ್ಟೇ, ಒಂದು ಮದುವೆ ಆದರೂ ಅಷ್ಟೇ ಬಂದು ನನ್ನ ಕೇಳ್ತಾರೆ ಒಂದು 2 ಬಾಳೆಗೊನೆ ಕೊಡು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಕಡ್ಕೊಂಡು ಹೋಗಪ್ಪ. ಅವ್ರಿಗೆ ಹೇಳ್ಬೇಕು ನೀವು, ನೀವು ಹಾಕೇಳಿ ನಿಮ್ಮ ತೋಟದಲ್ಲಿ ಆರಾಮಾಗಿ ಬರುತ್ತೆ, ನನ್ನ ಕೇಳ ಅಗತ್ಯನೇ ಬರೋದಿಲ್ಲ ಅಂತ ಅನ್ಕೊಂಡು. ಈಗೆಲ್ಲ ಸೋಮೇರಿಗಳು ಸರ್, ಹುಡುಗರು ಕೆಲಸ ಮಾಡ್ತಾರೆ, ಅವ್ರು ಕೆಲಸನೇ ಮಾಡೋದಿಲ್ಲ, ಗಾಡಿ ತಗೊಂಡು ತಿರುತ್ತಾರೆ. ಬಾಳೆ ಒಂದ್ಸರಿ ಹಾಕಿದ್ರೆ 4-6 ವರ್ಷ 10-20 ವರ್ಷ ತನಕ ಇರುತ್ತೆ, ಅದೇನು ಜಾಸ್ತಿ ಬರ್ತದೆ 10-20 ವರ್ಷ ಅಲ್ಲ. ಏನಂದ್ರೆ ಸ್ವಲ್ಪ ಹಳೇದಾಗುವ ಅದನ್ನ ಬುಡ ಕಡಿಬೇಕು, ಒಂದು ಕಂದು ಬಿಡಬೇಕು, ಅದರಲ್ಲಿ ತಿರ್ಗಿ ಒಂದು ಸಣ್ಣ ಕಿಗುರು ಬಂದಾಗ ಅದರಲ್ಲಿ ತಿರ್ಗಾ ಬೆಳವಣಿಗೆ ಬರ್ತದೆ. ಇಲ್ಲೆಲ್ಲ 2018ರಲ್ಲಿ ಭೂಕುಸಿತ ಆಯ್ತು, ಅತಿಯಾದ ಮಳೆ ಆಯ್ತು. ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈ ಅತಿ ಮಳೆ ಬೀಳುವ ಪ್ರದೇಶದಲ್ಲಿನೂ ಪರಂಗಿ ಚೆನ್ನಾಗಿ ಬರುತ್ತಂತ ಹೇಳ್ತಾ ಇದ್ರಿ, ಎಷ್ಟು ಗಿಡಗಳನ್ನ ಇಟ್ಕೊಂಡಿರ್ತೀರಿ ಸದಾ? 20-25 ಗಿಡ ಇದೆ ಸರ್, ದೂರ ದೂರ ಕಾಫಿ ತೋಟದಲ್ಲೆಲ್ಲ ಹಾಕಿದೀನಿ. ಮನೆ ಹತ್ರ ಒಂದು 10 ಗಿಡ ಮೇಲೆ ಇದೆ. ನನಗೆ ಪಂಚಾಯತಿಯಿಂದ ಹೈಬ್ರಿಡ್ ತರ ಗಿಡಗಳು, ತೆಂಗಿನ ಗಿಡ, ಸೀಬೆ ಗಿಡ, ಜಾತಿ ಸೀಬೆ ಇದೆ ನನ್ನ ಹತ್ರ ಸಣ್ಣ ಗಿಡ, ಅದು ನೆಟ್ಟು 6 ತಿಂಗಳಲ್ಲಿ ನನಗೆ ಫಸಲಿಗೆ ಬಂತು. 2 ಗಿಡ ನೆಟ್ಟಿದ್ದೀನಿ, ಒಂದಷ್ಟು ದೊಡ್ಡ ಇದಿಲ್ಲ, ಅದು ಹೈಬ್ರಿಡ್, ಒಂದು 1/2 ಕೆಜಿ ಬರ್ತದೆ. ಪಪ್ಪಾಯ ಅತಿ ಮಳೆಗೆ ನಲುಗೋದಿಲ್ವಾ? ಇಲ್ಲ ಸರ್, ನಲುಗೋದಿಲ್ಲ, ಏನೂ ಆಗೋದಿಲ್ಲ. ಪಪ್ಪಾಯಿ ಮಾತ್ರ ಭಾರಿ ಚಂದ ಬರ್ತದೆ ನಮ್ಮ ಇಲ್ಲಿ. ಮಾರಾಟನೂ ಆಗುತ್ತಲ್ವಾ? ಮಾರಾಟನೂ ಆಗ್ತದೆ, ಮತ್ತೆ ನಾನು ಹಾಗೆ ಯಾರಾದ್ರೂ ಬಂದ್ರೆ ಯಾರಿಗೆ ಬೇಕಾದ್ರೆ ಕೊಡೋದೇನು, ಯಾಕೆಂದ್ರೆ ಹಂಚಿ ತಿಂದ್ರೆ ಉಂಟಲ್ಲ ನಮಗೆ, ದೇವ್ರು ಒಳ್ಳೇದು ಮಾಡ್ತಾರೆ, ನಾವು ತಿನ್ನಬೇಕು ಇನ್ನೊಬ್ಬರಿಗೂ ಕೊಡಬೇಕು. ಬರೀ ನಾವು ದುಡ್ಡು ದುಡ್ಡು ಅಂತೇಳಿ ಸಂಪಾದನೆ ಮಾಡಿ ಮಾರೋದು ಪ್ರಯತ್ನ ಪಡಬಾರ್ದು. ಹಿಂದೆ ಶುಂಠಿ ಬೆಳೆದಿದ್ದೆ ಅಂತ ಹೇಳಿದ್ರಿ, ಈಗ ಕಾಫಿ ಹಾಕಿರೋ ಜಾಗದಲ್ಲಿ ಫುಲ್ ಶುಂಠಿ ಹಾಕಿದ್ದು, ಅದರಲ್ಲಿ ನಮಗೇನು ಪ್ರಯೋಜನ ಬಂದಿಲ್ಲ. ಅದರ ಮೇಲೆ ಕಾಫಿ ಗಿಡ ಹಾಕಿದ್ರಿಂದ ಇವಾಗ ಕಾಫಿ ಗಿಡ ಸ್ವಲ್ಪ ಇನ್ನೊಂದು 2 ವರ್ಷ ಬರಬೇಕು, ನನಗೆ ಕಷ್ಟ ಬಂದ್ರೆ ಬರ್ತದೆ. ಸ್ವಲ್ಪ ದನದ ಸಗಣಿ ಎಲ್ಲ ಹಾಕಿ ಸ್ವಲ್ಪ ಮೇಲ್ಗಡೆ ಬರ್ಸ್ಬೇಕು ಅಷ್ಟೇ. ಸಸಿಗಳನ್ನು ಮಾಡ್ಕೊಂಡಿದ್ದೀರಿ ನೀವು ನಿಮ್ಮ ತೋಟಕ್ಕೆ ಹಾಕ್ಲಿಕ್ಕೆ ಅಲ್ವಾ? ಹೌದು ಸರ್, ನಾನೇ ಮಾಡ್ಕೊಂಡಿದ್ದೀನಿ, ನರ್ಸರಿ ಮಾಡಿದ್ದೀನಿ. ಚಂದ್ರಗಿರಿ 1.5 ಕೆಜಿ ಬೀಜ ಹಾಕಿದ್ದೀನಿ, ಯಾಕೆಂದ್ರೆ ಮಧ್ಯ ಮಧ್ಯ ಒಂದು 3-4 ಅಡಿಗೆ ಹಾಕುವಂತೇಳಿ, ರೋಬಸ್ಟ್ ಮಧ್ಯದಲ್ಲಿ ಬೇಕಾಗ್ತದೆ. ಬೆಂಗಳೂರು ಬಿಟ್ಟು ಬಂದ್ರಿ, ಹಳ್ಳಿಯಲ್ಲಿ ಕೆಲಸ ಮಾಡ್ಕೊಂತ ನೀವು ನಿಮ್ಮ ಪತ್ನಿ ಜೀವನ ಮಾಡ್ತದ್ರಿ, ಏನ್ ಅನ್ಸುತ್ತೆ ಹಳ್ಳಿ ಜೀವನ, ಕೃಷಿ ಬದುಕು? ಒಳ್ಳೇದು ಸರ್, ಹಳ್ಳಿ ಜೀವನ ಭಾರಿ ಒಳ್ಳೇದು. ನಾವು ಹೊರಗಡೆ ಇದ್ರೂ ಏನು ಪ್ರಯೋಜನ ಇಲ್ಲ, ಇಲ್ಲಿ ಹಳ್ಳಿ ಜೀವನದಲ್ಲಿ ಉಪ್ಪು ಆಗಲಿ ಮೆಣಸಾಗಲಿ ಏನಾದ್ರು ಒಂದು ಇದ್ರೆ ಸಾಕು, ಒಂದು ಗಂಜಿ ಮಾಡ್ಕೊಂಡು ಊಟ ಮಾಡಬಹುದು. ಹೊರಗಡೆ ಹಾಗೆ ಆಗೋದಿಲ್ಲ, ಎಲ್ಲದಕ್ಕೂ ಹಣ ಬೇಕು. ಸ್ವಲ್ಪ ಹಣ ಇದ್ರೂ ಜೀವನ ಮಾಡಬಹುದು, ಕೂಲಿ ಕೆಲಸ ಮಾಡಬಹುದು. ಕೂಲಿ ಕೆಲಸಕ್ಕೆ ಹೋದ್ರೆ ಸಂಬಳ ಕೊಡ್ತಾರೆ, ಒಂದು ಗಂಜಿ ಉಪ್ಪು ಮೆಣಸು ತಂದು ತಿಂದು ನಾವು ನೆಮ್ಮದಿ ಆಗಿರ್ಬೋದು. ನಿಮ್ಮ ತೋಟದಲ್ಲಿ ಎಂತೆಂಥದ್ದು ನೆರಳಿನ ಮರಗಳಿದ್ದಾವೆ, ಇನ್ನೂ ಗಿಡಗಳು ಬೆಳಿಬೇಕು, ಇನ್ನೂ ಹಾಕ್ತದ್ರಿ, ಆದ್ರೂ ಪ್ರಯತ್ನ ಮಾಡ್ತದ್ರಿ, ಕೈ ತುಂಬ ಕೆಲಸ ಮಾಡ್ಕೊಂಡು ಹೋಗ್ತದ್ರಿ. ಕೆಲವೊಂದು ಒಂಥರ ಸ್ಥಳೀಯವಾಗಿ ಬೆಳೆದಿರುವ ಮರಗಳಿದ್ದಾವೆ, ಎಂತೆಂಥ ಮರಗಳಿದ್ದಾವೆ ಹೇಳಿ ಸರ್. ನಾನು ಸಿಲ್ವರ್ ಹಾಕಿ ಮೆಣಸು ಹಾಕಿದ್ದೀನಿ, ಮತ್ತೆ ಬಳಿಜಿ ಮರ ಇದೆ, ನಂದಿ ಮರ ಇದೆ, ತುಂಬಲೆ ಮರ ಇದೆ, ಪಣಪುಳಿ ಮರ ಇದೆ, ಆಮೇಲೆ ಅರಿಶಿಣ ಕುಂಕುಮ ಅಂತ ಒಂದು ಮರ ಬರ್ತದೆ. ಹಲವಾರು ಮರ ಉಂಟು ಸರ್ ನಮ್ಮಲ್ಲಿ, ಅತ್ತಕುಮೆ ಅಂತೇಳಿ ಬರ್ತದೆ, ಆಮೇಲೆ ಅಂಡೆ ಬಾಜಿಗೆ ಅಂತ ಹೇಳುವಂತ ಒಂದು ಮರ ಇದೆ. ಅದು ನಮ್ಮ ಈ ಕಾಫಿ ತೋಟಕ್ಕೆ ಬರೀ ಹಾಳು, ಮಣ್ಣನ್ನೇ ಹಾಳು ಮಾಡಿಬಿಡ್ತದೆ. ಅದು ಅದರ ಒಂದು ಕಾಯಿ ಇದ್ರೆ ಕಾಫಿ ಗಿಡ ಸಾಯುವಂತ ಒಂದು ಪರಿಸ್ಥಿತಿನೂ ಬರ್ತದೆ, ಗೊತ್ತಿರ್ಬೋದು ನಿಮಗೆ. ಎಲ್ಲಾದ್ರೂ ಬೇರೆ ಕಡೆ ಹೋದ್ರೂ ಸಮೇತ ನಿಮಗೆ ಇದರ ಅನುಭವ ಬರಬಹುದು. ಹುಳಿಕಾಯಿ ಅದು ಅಡಿ ಬಿದ್ದರೆ ಮಣ್ಣಿನ ಶಕ್ತಿನೇ ಕಡಿಮೆ ಮಾಡ್ತದೆ. ಈಗ ನಮ್ಮ ರೇಡಿಯೋ ಕೇಳುಗರು ಕಾರ್ಯಕ್ರಮ ಕೇಳ್ತಾ, ವಸಂತ ಅವರು ತೋಟ ಇನ್ನೂ ಚೆನ್ನಾಗಿ ಆಗ್ಬೋದಾಗಿತ್ತು, 20-22 ವರ್ಷಗಳ ಕಾಲ ಇವರು ಕೆಲಸ ಮಾಡ್ಕೊಂತ ಬಂದಿದಾರಲ್ಲ, ಇನ್ನೂ ಸಾಲದು ಅಂತ ಮಾತಾಡುತ್ತಿರ್ಬೋದು, ಏನಂತೀರಿ? ಇನ್ನೊಂದು 2 ವರ್ಷ ನಾವು ಇನ್ನೂ ಮುಂದಕ್ಕೆ ಇಂಪ್ರೂವ್ ಆಗ್ತೀವಿ, ಆಮೇಲೆ ನಿಮ್ಮ ರೇಡಿಯೋ ಇದರಲ್ಲಿ ನಾನು ಇನ್ನೂ ಜಾಸ್ತಿ ಮಾತಾಡುವಂತ ಒಂದು ಬೆಳವಣಿಗೆನೂ ಕೊಡ್ತೀನಿ. ಇಪ್ಪತ್ತು ಇಪ್ಪತ್ತೆರಡು ವರ್ಷದಲ್ಲಿ ತೋಟನ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತಲ್ಲ, ಯಾಕೆ ನೀವು ಮನಸ್ಸು ಮಾಡಲಿಲ್ಲ ಅಥವಾ ಏನಾದರೂ ತೊಂದರೆ ಆಯ್ತಾ? ಹೇಗೆ ಏನ್ ಮಾಡೋಣ ಸರ್, ಕೈಯಲ್ಲಿ ಸ್ವಲ್ಪ ಹಣ ಇರಲಿಲ್ಲ. ಅದೇ ನಮ್ಮ ಪತ್ನಿ ತೀರೋದ ಮೇಲೆ ಅದಕ್ಕೆ ಇದಕ್ಕೆ ಒಂದು ಸಣ್ಣ ಮನೆ ಮಾಡಿದೆ. ಮನೆ ಮಾಡಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ತೋಟ ಮಾಡಿಕೊಂಡು ಸ್ವಲ್ಪ ಹಣದ ಸಂಶಯ ಬಂತು. ಇವಾಗ ಸ್ವಲ್ಪ ನಾನು ಮುಂದುವರಿಯುವಂತ ಒಂದು ಸ್ಥಿತಿಯಲ್ಲಿ ಇದ್ದೇನೆ. ಈಗ ತೊಂದರೆ ಇಲ್ಲ. ಈಗ ಎರಡನೇ ಮದುವೆ ಆದ್ಮೇಲೆ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿರೋದು. ನಾನು ಅದೇ ರೀತಿ ಇದ್ದಿದ್ರೆ ಕಷ್ಟ ಆಯ್ತು ನಮಗೆ. ತರಕಾರಿಗಳನ್ನ ನೀವು ಬಳಕೆ ಮಾಡಿಕೊಂಡು ಆತ್ಮೀಯರಿಗೆ ಕೊಟ್ಟು ಮಾರಾಟನೂ ಮಾಡ್ತೀರಿ, ಈಗ ಒಂದು 4-6 ತಿಂಗಳಲ್ಲಿ ಎಷ್ಟು ಹಣ ಗಳಿಕೆ ಆಗುತ್ತೆ 4-6 ತರಕಾರಿಗಳಿಂದ? ತರಕಾರಿಗಳಿಂದ ವಾರಕ್ಕೊಂದು 400-500 ರೂಪಾಯಿ ಸಂಪಾದನೆ ಮಾಡ್ತೀನಿ ಸರ್. ನಮ್ಮ ಮನೆಗೆ ಖರ್ಚಿಗೆ ಸಾಮಾನು ಏನಾರು ಬೇಕಾದಕ್ಕೆ ಮಾತ್ರ ಅಷ್ಟೇ, ಬಾಕಿ ವಿಪರೀತ ಖರ್ಚು ಯಾವುದಕ್ಕೂ ನಾವು ಮಾಡಕ್ಕೆ ಹೋಗೋದಿಲ್ಲ. ಅದು ನಾನು ಕಡಿಮೆನೆ ಸಂತೆಗೆ ಹೋಗೋದು, ನಮ್ಮ ಪತ್ನಿಯವರೇ ಜಾಸ್ತಿ ಹೋಗೋದು. ತರಕಾರಿ ತಗೊಂಡು ಹೋಗ್ತಾರೆ, ಮಾಮೂಲಿ ಅಂಗಡಿ ಇದೆ ಅಲ್ಲಿ ಕೊಡೋದು. ನಾನು ಹೋದ್ರೆ ಖುದ್ದು ವ್ಯಾಪಾರ ಮಾಡ್ತೀನಿ, ಮತ್ತೆ ಹೆಂಗಸಿರಲ್ಲಿ ಖುದ್ದು ವ್ಯಾಪಾರ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ. ಹಾಗೆ ನಿಮ್ದಾದ ಇತಿಮಿತಿಯಲ್ಲಿ ಜೀವನ ಮಾಡೋದ್ರಿಂದ ಅಂತೇನು ಹೊರೆ ಇಲ್ಲ. ಎಷ್ಟೋ ಜನ ಹೇಳೋದಿದೆ ಕೃಷಿಕರು ಕಷ್ಟ ಪಡಲೇಬೇಕು, ಸಾಲ ಮಾಡಲೇಬೇಕು, ಸಮಸ್ಯೆಗಳನ್ನು ಅನುಭವಿಸ್ಲೇಬೇಕು ಅಂತ. ಏನ್ ಹೇಳ್ತೀರಿ, ನಿಮ್ದು ಸಾಲ ಎಲ್ಲ ತೀರಿಸಿಕೊಂಡ್ರೆ ಅಥವಾ ಇನ್ನು ಸಾಲದಲ್ಲಿದ್ದೀರಾ, ಹೇಗೆ? ಸಾಲ ಸ್ವಲ್ಪ ಇದೆ ಸರ್, ಚಿನ್ನಗಳನ್ನೆಲ್ಲ ಇಟ್ಟಿದ್ದೀನಿ ತೋಟ ಮಾಡ್ಲಿಕ್ಕೆ, ಅದನ್ನ ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಶ್ರಮನೇ ದೊಡ್ಡ ಶಕ್ತಿ, ಕೆಲಸ ಮಾಡ್ತಾ ಹೋದ್ರೆ ಅಭಿವೃದ್ಧಿ ಆದೇ ಆಗ್ತೀವಿ. ವಸಂತ್ ಅವರೇ, ನಿಮ್ಮ ಅನುಭವಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಿ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಗಾಳಿಬೀಡು ಗ್ರಾಮ ಪಂಚಾಯತಿಗೆ ಒಳಪಡುವ ಬೇವಸ್ತೂರು ಗ್ರಾಮದ ಕುಕ್ಕೇರ ಡಿ ವಸಂತ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರಿ. ಆಸಕ್ತಿ ಇದೆ, ಇತಿಮಿತಿಯಲ್ಲೂ ಅವರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ, ನಿಧಾನಕ್ಕೆ ಬೆಳೀತಿದ್ದಾರೆ. ನಮ್ಮ ರೇಡಿಯೋ ಕೇಳುಗರು, ವಸಂತ ಅವರು ತುಂಬಾ ಚೆನ್ನಾಗಿ ತೋಟ ಮಾಡಿದಾರೆ ಅನ್ನೋದಕ್ಕಿಂತ ಅವರು ಅವ್ರ ಹೆಂಡತಿ ಕೆಲಸ ಮಾಡ್ತಾ ಇನ್ನು ಬೇರೆಯವ್ರ ತೋಟಕ್ಕೂ ಹೋಗ್ತಾ ಮನೆ ಹತ್ತಿರದಲ್ಲೇ 4-6 ತರಕಾರಿಗಳನ್ನು ಬೆಳೆದು ತಾವು ಬಳಸ್ಕೊಂಡು ಇತರರಿಗೂ ಕೊಡ್ತಿದ್ದಾರೆ. ತೋಟದಲ್ಲಿ ಅಲ್ಲಲ್ಲಿ ಹೂಬಾಳೆ ಮತ್ತು ಸಾರ್ಬಾಳೆ ಇದೆ, ಹಾಗೆ ಪಪ್ಪಾಯವನ್ನು ಬೆಳೆದು ಬಳಸ್ಕೊಂಡು ಮಾರಾಟನೂ ಮಾಡ್ತಾರೆ. ಹೀಗೆ ಪ್ರಯತ್ನಗಳು ಎಷ್ಟು ಮಾಡಿದ್ರೂ ಸಾಲದೆ ಕೃಷಿಯಲ್ಲಿ. ಕುಕ್ಕೇರ ಡಿ ವಸಂತ ಅವರು ಇತ್ತೀಚೆಗೆ ಕಾರ್ಯಕ್ರಮವನ್ನು ಆಲಿಸಿ ನಾನು ಮಾತನಾಡಬೇಕನ್ನೋ ಒಂದು ಬಯಕೆಯನ್ನು ವ್ಯಕ್ತಪಡಿಸಿದ್ರಂತೆ. ಕಾಂಗ್ರೆಸ್ ತಳಿ ಹಸುಗಳನ್ನು ಸಾಕಿರುವ ದಿವಾಕರ ರಾವ್ ಅವರು ಮಾತನಾಡಿ ಆ ಬಯಕೆಯನ್ನು ವ್ಯಕ್ತಪಡಿಸಿದ್ರಂತ ಹೇಳಿದರು. ನಾವು ಅವರ ಮನೆಗೆ ಹೋಗಿ ಅವರ ತೋಟವನ್ನು ಅವರ ತರಕಾರಿಯ ತಾಕುಗಳನ್ನು ನೋಡಿ ಧ್ವನಿಮುದ್ರಣ ಮಾಡಿಕೊಂಡು ನಿಮಗಾಗಿ ಪ್ರಸಾರ ಮಾಡಿದ್ದೀವಿ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ರೈತ ಬಾಂಧವರೇ, ಇವತ್ತಿಗೂ ನಿಮ್ಮಂತಹ ಕೃಷಿಕರು ಎಷ್ಟು ಚಂದವಾಗಿ ಕೃಷಿಯನ್ನ ಸ್ವೀಕರಿಸಿಕೊಂಡಿದ್ದೀರಲ್ವಾ? ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಹೇಳ್ತಾರೆ ಹಿರಿಯರು ತತ್ವಜ್ಞಾನಿಗಳು, ಕೃಷಿ ಯಾವಾಗಲೂ ಸತ್ಯವಾದುದು ಅಂತ. ನಾವೇನು ಗೌರವದಿಂದ ಕಾಣ್ತೀವೋ ಅದು ಅಷ್ಟೇ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಸರಿಯಾಗಿ ಪಾಲ್ಗೊಳ್ಳಿಲ್ಲ ಅಂದರೆ ಅಷ್ಟಕ್ಕಷ್ಟೇ. ಆಮೇಲೆ ಕೃಷಿಯಲ್ಲಿ ನಾವು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತೀವೋ ಅಷ್ಟು ಒಳ್ಳೆಯದು. ಜೊತೆಗೆ ಚಂದವಾಗಿ ಸಾಗಿದಷ್ಟು ಕೃಷಿ ನಮಗೆ ಒಲಿಯುತ್ತೆ, ಬೆಳೆಸುತ್ತೆ. ರೈತ ಬಾಂಧವರೇ, ಕೃಷಿ ಕೆಲಸಗಳನ್ನು ಮಾಡಲಿಕ್ಕೆ ಯೋಗ ಬೇಕು ಅಂದ್ಕೊಂಡು ಹೇಳೋದಿದೆ. ಕೃಷಿ ಬಗ್ಗೆ ಮಾತಾಡಲಿಕ್ಕೂ ಸಹ ಎಲ್ಲರಿಗೂ ಆಗೋದಿಲ್ಲ. ಎಂಥ ದೊಡ್ಡ ದೊಡ್ಡವರು ಸಹ ಮಾತಾಡ್ತಾರೆ, ಆದರೆ ಆಳಕ್ಕೆ ಹೋಗೋದಿಲ್ಲ, ಅರ್ಥಪೂರ್ಣವಾಗಿಯೂ ಮಾತಾಡಲಿಕ್ಕೆ ಆಗೋದಿಲ್ಲ. ಕೃಷಿಕರು ಸಹ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಅನುಭವಗಳನ್ನು ವಿಚಾರಗಳನ್ನು ವಿವರವಾಗಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡೋದಿಲ್ವೋ ಅಥವಾ ಮಾತುಗಳು ಹೊರಡೋದಿಲ್ವೋ ಅಂತ ಸಾರ್ವಜನಿಕರಿಗೆ ಅನಿಸುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಷ್ಟೋ ಜನ ಅನುಭವಿ ಕೃಷಿಕರು ತುಂಬ ಚೆನ್ನಾಗಿ ಮಾತನಾಡ್ತಾರೆ, ಹಾಗೆ ಕೆಲಸಗಳನ್ನು ಮಾಡ್ತಾರೆ. ಮಾಡಬೇಕು, ಮಾತಾಡಬೇಕು, ಆದರೆ ಅತಿಯಾಗಬಾರ್ದಷ್ಟೆ. ಮಾತುಗಳು ಚಂದವಾಗಿದ್ದರೆ, ಮನಮುಟ್ಟೋ ರೀತಿಯಲ್ಲಿ ಇದ್ದರೆ ಜನ ಮತ್ತಷ್ಟು ಕೇಳಬೇಕಂತ ಕೂತಿರ್ತಾರೆ, ಕಾಯ್ತಿರ್ತಾರೆ ಅಲ್ವಾ? ರೈತ ಬಾಂಧವರೇ, ಶ್ರೋತೃಗಳೇ, ಈಗ ಒಂದು ಹಾಡು ನಿಮಗಾಗಿ. ಕೃಷಿ ಕ್ಷೇತ್ರ ಹೇಗಿದೆ, ಎಂಥದು, ಮತ್ತು ರೈತರು ಈ ಭೂಮಿ ತಾಯಿಯ ಪುತ್ರರಲ್ವಾ? ರೈತರ ಬಗ್ಗೆ, ಭೂಮಿ ಕಾಯಕದ ಬಗ್ಗೆ ಈ ಹಾಡಿನಲ್ಲಿ ವಿಶೇಷವಾದ ವಿಚಾರಗಳನ್ನು ಸೇರಿಸಲಾಗಿದೆ, ಆಲಿಸಿಕೊಳ್ಳಿ. ಈ ಗೀತೆಯನ್ನು ಹಾಡಿದರೆ ಬಿ ಎ ಗಣೇಶ್ ಮತ್ತು ಸಂಗಡಿಗರು, ರಚನೆ ಡಾಕ್ಟರ್ ವಿಜಯ ಅಂಗಡಿ. ಕೃಷಿಯೇ

ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 14,200 ರೂಪಾಯಿಯಿಂದ 14,500 ರೂಪಾಯಿ, ಅರೇಬಿಕಾ ಚೆರಿ 6,900 ರೂಪಾಯಿಯಿಂದ 7,150 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 8,800 ರೂಪಾಯಿಯಿಂದ 9,100, ರೊಬೆಸ್ಟಾ ಚೆರಿ 4,400 ರೂಪಾಯಿಯಿಂದ 4,600 ರೂಪಾಯಿ, ಕಾಳುಮೆಣಸು ಕ್ವಿಂಟಲ್ಗೆ 49,000 ರೂಪಾಯಿಯಿಂದ 51,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಲ್ಗೆ 45,000 ರೂಪಾಯಿಯಿಂದ 49,500 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಿಧನ ಸುದ್ದಿ. ಬೇಗೂರು ಗ್ರಾಮತ್ರ ಬೊಳಿಯಂಗಡ ಗಣೇಶ್ ಬಿದ್ದಪ್ಪ ಐಂಗಡ ಪೊಣ್ಣು ತಾರಾ ಅಕ್ಕಮ್ಮ ಇಂದು ಮರಣಪಟ್ಟಿತು. ಎಳುವ ದಂಡು ಬಯತ್ರ ಬೊಳಿಯಂಗಡ ತಾರಾ ಅಕ್ಕಮ್ಮ ತಾಮನೆ ಬಲ್ಲಡಿ ಚೆಂಡ ಆಖಿರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆರ ಒಳ್ಳೆ ನಡಪ. ಹಾತೂರು ಗ್ರಾಮದ ಒಕ್ಕಲಿಗರ ವಿನೋದ್ ಕುಮಾರ್ ಅಣ್ಣಮರಿ ಇಂದು ನಿಧನರಾದರು. 52 ವರ್ಷ ಪ್ರಾಯದ ಒಕ್ಕಲಿಗರ ವಿನೋದ್ ಕುಮಾರ್ ಅಣ್ಣಮರಿ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕನ್ನಡಬಾಣೆ ನಿವಾಸಿ ನಿವೃತ್ತ ಹವಾಲ್ದಾರ್ ಕುಂಜಟ್ಟಿರ ಉತ್ತಯ್ಯ ಇಂದು ಮರಣಪಟ್ಟಿತು. 69 ವಯತ್ರ ಕುಂಜಟ್ಟಿರ ಉತ್ತಯ್ಯ ಐಂಗಡ ಆಕೇರಿ ಕಾರ್ಯ ನಾಳೆ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡರ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮವಾರಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ರಾಜಸೀಟು ಉದ್ಯಾನವನದಲ್ಲಿ ಇಂದಿಂದ 6ನೇ ತಾರೀಕು ಮುಟ್ಟ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತೋಟಗಾರಿಕೆ ಇಲಾಖೆಯ ಕಡೆಯಿಂದ ಏರ್ಪಾಡು ಮಾಡಿರುವ ಫಲಪುಷ್ಪ ಪ್ರದರ್ಶನಕ್ಕೆ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ನವು ಚಾಲನೆ ಕೊಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮುಟ್ಟ ಬ್ಯಾರೆ ಬ್ಯಾರೆ ಗಣ್ಯರ ಕಲಾಕೃತಿಗ ತರಕಾರಿ ಹಣ್ಣು ಹೂ ಕೆತ್ತನೆ ಅಲಂಕಾರಿಕ ಗಿಡಗಳ ಪ್ರದರ್ಶನ ಹೂ ಜೋಡಣೆ ಎಲ್ಲರನ್ನ ಕೈಬೀಸಿ ಕರಿತಿದ್ದು ವಿಶೇಷ ತೇಳ್ರೆ ನಾಕನಾಡು ಅರಮನೆನ ಕಲಾಕೃತಿ ಮತದಾನ ಜಾಗೃತಿನ ಬಗೆಯಲ್ಲಿ ಕಲಾಕೃತಿ ಭಾರಿ ಪೊರಲಾಗಿದ್ದು 60ಕ್ಕೂ ಹೆಚ್ಚು ವಸ್ತು ಪ್ರದರ್ಶನ ಮಳಿಗೆಗ ಬ್ಯಾರೆ ಬ್ಯಾರೆ ಇಲಾಖೆಗಳ ಆಕರ್ಷಕ ಮಾಹಿತಿ ಫಲಕಗ ಹೋಮ್ ಮೇಡ್ ವೈನ್ ಮಳಿಗೆಗ ಕಾಪಿ ಕಪ್ಪು ಮಾದರಿನ ಹೂವಿನ ಕಲಾಕೃತಿಗ ಇದ್ದು ಉದ್ಘಾಟನಾ ಜಂಬರಲ್ಲಿ ನಗರಸಭೆ ಅಧ್ಯಕ್ಷರು ಜಿಲ್ಲಾಧಿಕಾರಿಗ ಜಿಲ್ಲಾ ಪಂಚಾಯತ್ ಸಿಇಒ ಪೊಲೀಸ್ ವರಿಷ್ಠಾಧಿಕಾರಿ ತೋಟಗಾರಿಕಾ ಇಲಾಖೆನ ಅಧಿಕಾರಿಗ ಸೇರಿದಂಗೆ ಗಣ್ಯರು ಹಾಜರಿದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನ ಕಡೆಯಿಂದ ನಾಳೆ ಹೊತ್ತಾರೆ 9:30 ಮಡಿಕೇರಿನ ಜಿಲ್ಲಾಡಳಿತ ಭವನದ ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನದ ಬಗೆಯಲ್ಲಿ ಜಾಥಾ ನಡೆದದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಆನಂದ್ ತಿಳಿಸೋಳು. ಪರಿಸರನ ಹಾಳು ಮಾಡುತ್ತಿರುವ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ವಿಲೇವಾರಿ ಮಾಡುವ ಉದ್ದೇಶದಿಂದ ನಾಳೆ ಗೋಣಿಕೊಪ್ಪ ವಿರಾಜಪೇಟೆ ಪಾಲಿಬೆಟ್ಟ ಅಮ್ಮತ್ತಿ ಮತ್ತು ಸಿದ್ದಾಪುರ ಲಯನ್ಸ್ ಕ್ಲಬ್ಗಳ ಕಡೆಯಿಂದ ಇತ್ಯಾಜ್ಯ ಸಂಗ್ರಹ ಕಾರ್ಯಕ್ರಮ ಆಯೋಜನೆ ಮಾಡೋಳು ಅಂತ ಗೋಣಿಕೊಪ್ಪ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಡಾಕ್ಟರ್ ಅಮ್ಮಂಡ ಚಿನ್ನಪ್ಪನವು ತಿಳಿಸೋಳು. ಟಿವಿ ಮೊಬೈಲ್ ಫ್ರಿಡ್ಜ್ ಎಸಿ ವಾಷಿಂಗ್ ಮಿಷಿನ್ ಚಾರ್ಜರ್ ಪವರ್ ಬ್ಯಾಂಕ್ ಕಂಪ್ಯೂಟರ್ನ ಬಿಡಿ ಭಾಗಗಳನ್ನ ಸಂಗ್ರಹ ಮಾಡಿಕ್ಕಿದ್ದು ದೇಶದಲ್ಲಿ ಸುಮಾರು 32 ಲಕ್ಷ ಟನ್ ಇತ್ಯಾಜ್ಯ ಉತ್ಪಾದನೆ ಆಗ್ತಿದ್ದು ಪರಿಸರ ಮಾಲಿನ್ಯ ತಡೆಯಕ್ಕಾಗಿ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆನ ವೈಜ್ಞಾನಿಕ ವಿಲೇವಾರಿ ಸಂಸ್ಥೆ ಪುನಃ ಬಳಕೆ ಮಾಡಿಕಾಗುವ ವಸ್ತುಗಳನ್ನ ಸಂಗ್ರಹ ಮಾಡ್ತಿದ್ದು ಸಾರ್ವಜನಿಕರ ಸಹಕಾರ ಕೊಡೋಕು ಅಂತ ಅವು ಹೇಳೋಳು. ಕನ್ನಡ ದಿನಪತ್ರಿಕೆ ವಿಜಯ ಕರ್ನಾಟಕದ ಕಡೆಯಿಂದ ನಡೆಸುವ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ವಿಶೇಷ ಆವೃತ್ತಿ ಈ ಸಲ ಕೊಡಗು ಜಿಲ್ಲೆನ ಸೋಮವಾರಪೇಟೆನ ಕೊಡವ ಸಮಾಜದಲ್ಲಿ ಇದೇ ತಿಂಗಳ 6ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ನಡೆದಿದೆ. ರೈತರಿಗೆ ಆತ್ಮಸ್ಥೈರ್ಯ ತುಂಬಿಸುವುದರೊಟ್ಟಿಗೆ ಕೃಷಿಯಲ್ಲಿ ಹೆಚ್ಚು ಲಾಭ ಪಡ್ಕೊಂಬ ಮಾಹಿತಿ ಕೊಡುದು ಈ ಕಾರ್ಯಕ್ರಮದ ಉದ್ದೇಶ ಆಗಿದ್ದು ಕೃಷಿ ಕ್ಷೇತ್ರದ ಸಾಧಕರನ್ನ ಗುರುತು ಮಾಡಿ ಗೌರವ ಕೊಡುವ ಉದ್ದೇಶದಿಂದ ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಕಾರ್ಯಕ್ರಮ ನಡೀತಿದ್ದು ಸಹಕಾರಿ ಸಂಘ ಸಂಸ್ಥೆಗ ಮತ್ತು ಶಿಕ್ಷಣ ಸಂಸ್ಥೆಗ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸುವೆ. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳೊಟ್ಟಿಗೆ ಮಾತುಕತೆ ಭಾಗವಹಿಸಿದ ರೈತರಿಗೆ ಉಚಿತ ಗೋರುಮಣೆ ಮತ್ತು ಆಯುರ್ವೇದ ಕಿಟ್ ಕೊಡುದು ಸೇರಿದಂಗೆ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಸಹ ನಡೆದಿದೆ. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಂತರ ದಕ್ಷಿಣ ವಲಯದ ಹೆಣ್ಮಕ್ಕಳ ಹಾಕಿ ಆಟದ ಪೈಪೋಟಿ ಇದೇ ತಿಂಗಳ 7 ಮತ್ತು 8ನೇ ತಾರೀಕಿಗೆ ಮಡಿಕೇರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಹಾಕಿ ಟರ್ಫ್ ಆಟದ ಅಂಗಳಲ್ಲಿ ನಡೆದಿದೆ. ಸೇರಿದಂಗೆ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಸಹ ನಡೆದಿದೆ. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಂತರ ದಕ್ಷಿಣ ವಲಯದ ಹೆಣ್ಮಕ್ಕಳ ಹಾಕಿ ಆಟದ ಪೈಪೋಟಿ ಇದೇ ತಿಂಗಳ 7 ಮತ್ತು 8ನೇ ತಾರೀಕಿಗೆ ಮಡಿಕೇರಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಹಾಕಿ ಟರ್ಫ್ ಆಟದ ಅಂಗಳಲ್ಲಿ ನಡೆದಿದೆ.